ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಭಾನುಪ್ರಕಾಶ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಮ್ಮಲ್ಲಿ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ರೇಷ್ಮೆ ಕೃಷಿಯ ಒಂದು ಅವಿಭಾಜ್ಯ ಅಂಗ ಅಂದರೆ ಹಿಪ್ಪನೇರಳೆ ಕೃಷಿ. ಮತ್ತೆ ಈ ಹಿಪ್ಪನೇರಳೆ ತೋಟಗಳನ್ನು ನಾವು ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಚಳಿಗಾಲದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಗುಣಮಟ್ಟದ ಸೊಪ್ಪು ಸಿಗುವಂಥ ಸಾಧ್ಯತೆ ಕಡಿಮೆ ಆಗೋದ್ರಿಂದ ಈ ಹಿಪ್ಪನೇರಳೆ ತೋಟಗಳನ್ನು ಬಹಳ ಮುತುವರ್ಜಿಯಿಂದ ನಾವು ನೋಡ್ಕೋಬೇಕಾಗತ್ತೆ. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ಹಿಪ್ಪನೇರಳೆಯನ್ನು ಯಾವ ರೀತಿ ಬೆಳೆಸಲಾಗುತ್ತೆ ಅಂತ ಒಂದು ಪರಿಚಯ ಮೊದಲಿಗೆ ಮಾಡಿಕೊಡ್ತೀರಾ? ಹಿಪ್ಪನೇರಳೆ ಇದೊಂದು ಬಹುವಾರ್ಷಿಕ ಸಸ್ಯವಾಗಿರ್ತದೆ. ಇದು ಮರದ ರೂಪದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಆಗಿರೋದ್ರಿಂದ ಆಮೇಲೆ ಜೊತೆಗೆ ಈ ನೀರಾವರಿ ಆಶ್ರಿತವಾಗಿ ಕೂಡ ಹಿಪ್ಪನೇರಳೆನ ಏನು ಸಲ್ಲುತ್ತಾ ಇದ್ದಾರೆ, ಇದು ಭಾಳ ಒಂದು ವಾಡಿಕೆಯಾಗಿರ್ತದೆ. ಒಂದೊಮ್ಮೆ ನೀರಿನ ಸೌಕರ್ಯ ಇಲ್ಲದಿದ್ದ ಪಕ್ಷದಲ್ಲಿ ಇದನ್ನು ಮಳೆ ಆಶ್ರಿತವಾಗೂ ಕೂಡ ಬೆಳೀತಾರೆ. ಇವುಗಳ ಸಂಖ್ಯೆ ಭಾಳ ಗೌಣ ಮತ್ತು ಅವುಗಳ ಪ್ರಮಾಣ ಏನಿದೆ ಇದು ಶೇಕಡ 5%ಕ್ಕಿಂತಲೂ ಕಡಿಮೆ ಅಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನಾವು ಹಲವು ಋತುಗಳಾಗಿರ್ತಕ್ಕಂಥ ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲರ ಆಗಿರ್ಬೋದು, ಎಲ್ಲ ಕಾಲಗಳಲ್ಲೂ ಕೂಡ ನಾವು ಈ ಹಿಪ್ಪನೇರಳೆಯನ್ನು ಕಾಪಾಡಲೇಬೇಕಾಗ್ತದೆ. ಅದರಲ್ಲೂ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇವುಗಳನ್ನು ನಿರ್ವಹಿಸೋದು ಭಾಳ ಅನಿವಾರ್ಯವಾಗಿರ್ತದೆ. ಇಲ್ಲದೆ ಹೋದಲ್ಲಿ ಈ ಶಿಲೀಂಧ್ರಗಳ ಬಾಧೆಗಳಿಗೆ ತುತ್ತಾಗಿ ಗುಣಮಟ್ಟದ ಸೊಪ್ಪಿನ ಒಂದು ಇಳುವರಿಯಲ್ಲಿ ವೈರುಧ್ಯಗಳನ್ನು ಉಂಟಾಗುವುದಂತೂ ಬಹಳ ಖಚಿತ ಎಂದು ನಾವು ಭಾವಿಸಬೇಕಾಗ್ತದೆ. ಇನ್ನು ಹಿಪ್ಪನೇರಳೆ ಬೇಸಾಯದಲ್ಲಿ ಮುಖ್ಯವಾಗಿ ನಾವು ಪ್ರಾಥಮಿಕವಾಗಿ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅಂತೀರಿ? ವೈಜ್ಞಾನಿಕ ಒಂದು ಆವಿಷ್ಕಾರಗಳ ಫಲಪ್ರದಗಳಿಂದ ನಾವುಗಳು ಏನು ಮಾಡಿದ್ದೀವಿ ಅಂದರೆ ಈಗ ಹೆಚ್ಚು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಎಲ್ಲ ಬೆಳೆಗಳಲ್ಲೂ ಕೂಡ ಅಳವಡಿಸ್ಕೊಂಡಿರ್ತೇವೆ. ಅದಕ್ಕೆ ಈ ರೇಷ್ಮೆ ಕೃಷಿ ಕೂಡ ಏನು ಹೊರತಾಗಿಲ್ಲ. ಆದ್ದರಿಂದ ಆರಂಭಿಕವಾಗಿ ನಾವುಗಳು ಒಂದು ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಬೇಕಾಗಿರ್ತದೆ. ಚಳಿಗಾಲದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೋಟಗಳ ಅಭಿವೃದ್ಧಿಗೆ ಅಥವಾ ಸ್ಥಾಪನೆಗೆ ನಾವು ಮುಂದಾಗಬಾರ್ದು. ಯಾಕೆಂದರೆ ಕಡಿಮೆ ಉಷ್ಣಾಂಶ ಮತ್ತು ತೇವಾಂಶಗಳಲ್ಲಿ ಈ ಮಗ್ಗುಗಳೇನಿರ್ತವೆ ಇವು ಹೊರಹೊಮ್ಮತಕ್ಕಂಥದ್ದು ಭಾಳ ಕಷ್ಟವಾಗಿರ್ತದೆ. ಇಂಥ ಸಮಯದಲ್ಲಿ ಕಣ್ಣುಗಳಲ್ಲಿನ ಈ ರಾಸಾಯನಿಕ ಬದಲಾವಣೆಗಳು ಕಡಿಮೆ ಆಗುವುದರಿಂದ ಈ ಕಣ್ಣುಗಳು ಸೀಳಿ ರೆಂಬೆಗಳು ಬರ್ತಕ್ಕಂಥದ್ದು ಭಾಳ ಕಷ್ಟ ಸಾಧ್ಯವಾಗ್ತದೆ. ಆದ್ದರಿಂದ ಯಾವುದೇ ರೈತ ಬಾಂಧವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನೂತನ ಒಂದು ತೋಟದ ಒಂದು ಸ್ಥಾಪನೆಯನ್ನು ಚಳಿಗಾಲದಲ್ಲಿ ಮಾಡ್ತಕ್ಕಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಈ ಮೂಲಕ ನಾನು ನಿವೇದಿಸಿಕೊಳ್ತೇನೆ. ತೋಟಗಳ ಅಭಿವೃದ್ಧಿಗೆ ಒಂದು ಹಿತಕರವಾದಂತಹ ಉಷ್ಣಾಂಶ ಬೇಕಾದೇ ಆಗುತ್ತೆ. ಖಂಡಿತವಾಗಿ ಉಷ್ಣಾಂಶ ಚಳಿಗಾಲದಲ್ಲಿ ಕಡಿಮೆ ಇರೋದ್ರಿಂದ ಈ ತೋಟಗಳ ಸ್ಥಾಪನೆಗೆ ಸಸಿ ಮಡಿ ಮಾಡ್ಕೊಳ್ಳೋದಕ್ಕೆ ಇದು ಯೋಗ್ಯವಾದ ಕಾಲ ಅಲ್ಲ ಅಂತ ಹೇಳ್ಬೋದು. ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥಾಪಕವಾಗಿರ್ತಕ್ಕಂಥ ಒಂದು ಕಾಲ ಇದ್ದಾಗ ಉಷ್ಣಾಂಶ ತೇವಾಂಶ ನಿಗದಿತ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಾವುಗಳು ತೋಟಗಳ ಒಂದು ಸ್ಥಾಪನೆಗೆ ಕೈ ಹಾಕ್ಬೇಕೆ ವಿನ ಚಳಿಗಾಲದಲ್ಲಿ ಹಾಕಿದ್ರೆ ಅದು ವ್ಯತಿರಿಕ್ತವಾಗ್ತದೆ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಇನ್ನು ಈ ರೈತರ ಜಮೀನಿನಲ್ಲಿ ಈ ಹಿಪ್ಪನೇರಳೆಯನ್ನು ಚಳಿಗಾಲದಲ್ಲಿ ನಾನು ನಿರ್ವಹಣೆ ಮಾಡಬೇಕು ಅಂತ ಅಂದರೆ ಯಾವ್ಯಾವ ಅಂಶಗಳ ಕಡೆಗೆ ಒತ್ತನ್ನು ಕೊಡಬೇಕಾಗತ್ತೆ? ನಾವು ಈಗಾಗಲೇ ಏನು ಸ್ಥಾಪಿತವಾಗಿರ್ತದೆ ತಾಕುಗಳು ಅಂಥವುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಕೆಲ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಅಂದರೆ ಪ್ರಥಮವಾಗಿ ನಾವು ಈ ಹಿಪ್ಪನೇರಳೆ ಸಸ್ಯಗಳ ನಡುವೆ ಇರತಕ್ಕಂಥ ಅಂತರ ಎಷ್ಟಿದೆ ಅದನ್ನು ನಾವು ಭಾಳ ಗಂಭೀರವಾಗಿ ಗಮನಿಸಬೇಕು. ಎರಡನೇದಾಗಿ ಹಿಪ್ಪನೇರಳೆ ಸಸ್ಯಗಳ ಮಧ್ಯೆ ಮಾಡಿರ್ತಕ್ಕಂಥ ಈ ಬಸಿಗಾಲುವೆಗಳು, ಅಂದರೆ ನೀರು ನಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮಾಡಿಕೊಳ್ಳಬೇಕಾದಂಥ ಒಂದು ಕ್ರಮ. ಸೊ ಒದಗಿಸಬೇಕಾದಂಥ ಒಂದು ಸಸಾರ ಗೊಬ್ಬರಗಳ ಪ್ರಮಾಣ ಆಗಿರ್ಬೋದು ಅಥವಾ ರಸಾಯನ ಗೊಬ್ಬರಗಳ ಪ್ರಮಾಣ ಆಗಿರ್ಬೋದು ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಸಸ್ಯ ಸಂವರ್ಧನೆಗಾಗಲಿ ಅಥವಾ ಸಂರಕ್ಷಣಾ ಕ್ರಮಗಳಿಗಾಗಲಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವುಗಳ ಜೊತೆಯಲ್ಲಿ ಅಂತರ ಬೇಸಾಯ ಅಥವಾ ಹಂತ ಹಂತವಾಗಿ ನಾವು ರೆಂಬೆ ಕಟಾವನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತದೆ. ಮುಖ್ಯವಾಗಿ ಈಗ ಮೊದಲನೇದಾಗಿ ಈ ಹಿಪ್ಪನೇರಳೆಯ ಸಸ್ಯಗಳ ನಡುವಿನ ಅಂತರವನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅಂತ ತಾವು ಭಾವಿಸ್ತೀರ? ಹಿಪ್ಪನೇರಳೆ ಸಸ್ಯಗಳ ನಡುವಿನ ಅಂತರ ಹೆಚ್ಚಿಗೆ ಇದ್ದಷ್ಟು ಕೂಡ ಉತ್ತಮವಾಗಿ ಒಂದು ಬೆಳವಣಿಗೆಯನ್ನು ಪಡೀಲಿಕ್ಕೆ ಸಾಧ್ಯ. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ಹಿಪ್ಪನೇರಳೆ ಒಂದು ಮರದ ರೂಪದಲ್ಲಿ ಬೆಳೀತಕ್ಕಂಥ ಸಸ್ಯ. ಸಾಮಾನ್ಯವಾಗಿ ಸುಧಾರಿತ ಹಿಪ್ಪನೇರಳೆ ತಳಿಗಳನ್ನು 3 ಅಡಿಗೆ 3 ಅಡಿ ಅಥವಾ ಜೋಡಿ ಸಾಲು ಪದ್ಧತಿಯಾದ 5 ಅಡಿಗೆ 3 ಅಡಿ ಮತ್ತು ಗಿಡಗಳಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಬೆಳೀತಕ್ಕಂಥದ್ದು ಒಂದು ವಾಡಿಕೆ. ಆಮೇಲೆ ಇದು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಅಂತರನೂ ಕೂಡ ಹೌದು. ಆದರೆ ಕ್ಷೇತ್ರ ಮಟ್ಟದಲ್ಲಿ ರೈತರುಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂತರಗಳಲ್ಲಿ ಹಿಪ್ಪನೇರಳೆಗಳನ್ನು ಬೆಳೆಯೋದನ್ನು ನಾವು ಗಮನಿಸಿದ್ದೇವೆ. ಒಂದೊಮ್ಮೆ ಅಂತರ ಏನಾದರೂ ಕಡಿಮೆ ಆದ ಕೂಡಲೇ ಆ ಸಸ್ಯಗಳು ಹಲವು ರೋಗಗಳಿಗೆ ಒಂದು ಒಳಗಾಗ್ಬಿಟ್ಟು ಸೊ ಇಳುವರಿಯನ್ನು ಕಡಿಮೆ ಮಾಡ್ಕೋತವೆ. ಸೊ ಇಳುವರಿ ಕುಂಠಿತ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಸೊ ಆದ್ದರಿಂದ ಶಿಫಾರಸು ಮಾಡಿರ್ತಕ್ಕಂಥ ಅಂತರಗಳಲ್ಲಿ ಹಿಪ್ಪನೇಳೆ ಸಸ್ಯಗಳನ್ನು ಸಲುಕಿದರೆ ಮಾತ್ರ ಬಹಳ ಉತ್ತಮ ಅಂತಕ್ಕಂಥದ್ದು ಒಂದು ಭಾವನೆ. ಅದೇ ಜೊತೆಗೆ ಸಸ್ಯಗಳ ನಡುವೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನೀರನ್ನು ನಿಲ್ಲದೇ ಇರುವ ತರದಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಇಲ್ಲದೆ ಹೋದಲ್ಲಿ ಅಂತರಗಳನ್ನು ಕಡಿಮೆ ಇರತಕ್ಕಂಥ ಸಸ್ಯಗಳಲ್ಲಿ ತೇವಾಂಶಗಳು ಅಧಿಕವಾಗ್ಬಿಟ್ಟು ಸೊ ಹೆಚ್ಚಿಗೆ ಶಿಲೀಂಧ್ರಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತದೆ. ಯಾವಾಗ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ರೋಗ ಬಾಧೆಗಳು ಕೂಡ ಹೆಚ್ಚಾಗೋದನ್ನ ನಾವು ಗಮನಿಸ್ತಾ ಹೋಗ್ತವೆ. ಅಂದ್ರೆ ಅಲ್ಲಿ ತೇವಾಂಶದ ಒಂದು ನಿರ್ವಹಣೆಗೆ ಈ ಅಂತರವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲವಾಗುತ್ತೆ. ಖಂಡಿತ, ಇದು ಯಾವುದೇ ಒಂದು ಸಸ್ಯಗಳು ಕೂಡ ಇದು ನಾವು ಅಳವಡಿಸ್ಕೋಬೇಕಾಗ್ತದೆ. ಯಾವುದೇ ಒಂದು ಸಸ್ಯಗಳ ಒಂದು ಬೆಳವಣಿಗೆಯಲ್ಲಿ ಬೇಸಾಯ ಕ್ರಮದಲ್ಲೂ ಕೂಡ ಅಂತರ ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಕೊಡದೆ ಹೋದಾಗ ಸೊ ಏನಾಗ್ತದೆ, ನೀರಿನ ಒಂದು ತೇವಾಂಶ ಅಲ್ಲಿ ಕೇಂದ್ರೀಕೃತವಾಗ್ತದೆ. ಘನೀಕೃತವಾದಾಗ ಅಲ್ಲಿ ತೇವಾಂಶ ಘನೀಕೃತವಾದಾಗ ಈ ಶಿಲೀಂಧ್ರಗಳ ಒಂದು ಬೆಳವಣಿಗೆಗಳು ತೀವ್ರಗತಿಯಲ್ಲಿ ಆಗ್ತದೆ. ಸೊ ಈ ತೀವ್ರಗತಿಯಲ್ಲಿ ಆದಾಗ ಅವುಗಳ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ನಾವು ನಮ್ಮ ಜಮೀನಿನಲ್ಲಿ ಹೆಚ್ಚಾದಂಥ ನೀರನ್ನು ಹೊರಗಡೆ ಹಾಕೋದಕ್ಕೆ ಬಸಿಗಾಲುವೆಗಳನ್ನು ತಗೊಳ್ತೀವಿ. ಹೌದು, ಈ ಹಿಪ್ಪನೇಳೆ ತೋಟಗಳಲ್ಲಿ ಬಸಿಗಾಲುವೆಗಳನ್ನು ಮಾಡದೇ ಇದ್ರೆ ಏನು ಬೇರೆ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಇಲ್ಲಿ ಬಸಿಗಾಲುವೆಗಳು ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದದ್ದು. ಎಲ್ಲಿ ನಾವು ನೀರುಗಳನ್ನು ಕಾಲುವೆಗಳ ಮುಖೇನ ಹಾಯಿಸ್ತಾ ಇರ್ತೀವೋ ಅಲ್ಲಿ ಬಸಿಗಾಲುವೆಗಳನ್ನು ನಿರ್ಮಾಣ ನಾವು ಮಾಡಲೇಬೇಕಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಪ್ಪನೇರಳೆಯನ್ನು ಹೆಚ್ಚಿನ ನೀರಿನಂಶ ಒದಗಿಸ್ತಕ್ಕಂಥ ನಾವು ಹನಿ ನೀರಾವರಿ ಮೂಲಕನ ಮಾಡ್ತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸ್ತೇವೆ. ಹನಿ ನೀರಾವರಿ ಪದ್ಧತಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಒಂದು ನೀರಿನಂಶ ಸಿಗೋದ್ರಿಂದ ತೇವಾಂಶ ಹೆಚ್ಚು ಶೇಖರಣ ಆಗೋದಿಲ್ಲ. ಇದರಿಂದ ಉತ್ತಮವಾದಂಥ ಒಂದು ಫಲಿತಾಂಶ ಅಲ್ಲಿ ಒದಗ್ತದೆ. ಸೊ ಒಂದು ಅಂಕಿಅಂಶದ ಪ್ರಕಾರ ಕಾಲುವೆ ಪದ್ಧತಿಯಲ್ಲಿ ನೀರನ್ನು ಹಾಯಿಸಿದಾಗ ಪ್ರತಿ ಎಕರೆಗೆ ಸುಮಾರು 34,000 ಗ್ಯಾಲನ್ನಷ್ಟು ನೀರಿನ ಅವಶ್ಯಕತೆ ಇರ್ತದೆ. ಅಂದರೆ ಸರಿಸುಮಾರು 1.3 ಲಕ್ಷ ಲೀಟರ್ ನೀರಷ್ಟು ಹಾಯಿಸ್ತಕ್ಕಂಥ ಒಂದು ಅವಶ್ಯಕತೆ ಇರ್ತದೆ ಪ್ರತಿ ಸಾರಿಗೂ. ಸೊ ಆದರೆ ಇದರ ಪರಿವರ್ತನೆಯನ್ನು ನಾವು ಏನಾದರೂ ಹನಿ ನೀರಾವರಿಯಲ್ಲಿ ಮಾಡಿದರೆ ಸೊ 1/4 ನೀರನ್ನು ನಾವು ಉಳಿಸ್ಬೋದಾಗಿರ್ತದೆ. ಅಂದರೆ ಸೊ ನಾವು 1 ಎಕರೆಗೆ ಏನಾದರೂ ನಾವು ನೀರನ್ನ ಹಾಯಿಸ್ತಾ ಇದ್ರೆ ಸೊ ಅದರಿಂದ ನಾವು ಹನಿ ನೀರಾವರಿಗೆ ಅಳವಡಿಸಿದ್ದೇ ಅದರಲ್ಲಿ ಸೊ ಅದರ ಪ್ರಮಾಣವನ್ನ ಅಥವಾ ಅದರ ಪರಿವಿಧಿಯನ್ನ ನಾವು 4 ಎಕರೆಗಳಷ್ಟು ನಾವು ವಿಸ್ತರಿಸಬಹುದು ಅಂತಕ್ಕಂಥದ್ದು ಮುಖ್ಯವಾದಂತ ಒಂದು ಉದ್ದೇಶ. ಸೊ ಆದ್ರಿಂದ ಬಸಿಗಾಲುವೆಗಳನ್ನ ನೀರು ಹಾಯಿಸ ಸಂದರ್ಭಗಳಲ್ಲಿ ನಾವು ಮಾಡಲೇಬೇಕಾಗ್ತದೆ. ನೀರು ನಿಲ್ಲದೇ ಇರೋ ರೀತಿಯಲ್ಲಿ ನೋಡಬೇಕಾಗ್ತದೆ. ಆದ್ರೆ ಇತ್ತೀಚಿನ ಒಂದು ಒಂದು ಫಲಿತಾಂಶಗಳು ಅಥವಾ ಏನು ಇನ್ನೋವೇಷನ್ಸ್ ಅಂತ ನಾವು ಕರಿತೇವೆ, ಸಂಶೋಧನೆ ಒಂದು ಆವಿಷ್ಕಾರಗಳ ಪ್ರಕಾರ ಈ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡ್ರೆ ಹೆಚ್ಚಿನ ಒಂದು ಫಲಪ್ರದಾಯಕ ಆಗ್ತದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತಕ್ಕಂಥದ್ದು ಈ ಮುಖೇನ ಸ್ಪಷ್ಟಪಡಿಸಬಹುದು. ಮುಖ್ಯವಾಗಿ ಚಳಿಗಾಲದಲ್ಲಿ ನಾವು ಆ ಒಂದು ಆ ಸಸ್ಯದ ಒಂದು ಏನಿರುತ್ತೆ ವ್ಯವಸ್ಥೆ, ಅದರ ಒಂದು ಉಷ್ಣಾಂಶವನ್ನು ಹೆಚ್ಚಿಸಬೇಕಾದ್ರೆ ಹೆಚ್ಚೆಚ್ಚು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಹೌದು, ಜೊತೆಗೆ ಈ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಆ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದು ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಅಂಶವನ್ನು ಪರಿಗಣಿಸಿದಾಗ ನಾವು ಈ ಕೊಟ್ಟಿಗೆ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅಂತೀರಿ? ನೋಡಿ, ಹಿಪ್ಪನೇರಳೆ ಸಸ್ಯ ರೇಷ್ಮೆ ಹುಳಿಗೆ ಏಕೈಕ ಒಂದು ಆಹಾರ. ಸೊ ಅದು ಬಿಟ್ಟು ಬೇರೆ ರೀತಿಯಾದಂಥ ಯಾವುದೇ ಒಂದು ಸೊಪ್ಪಿನ ಒಂದು ಲಭ್ಯತೆ ಅದಕ್ಕೆ ಇರೋದಿಲ್ಲ. ಸೊ ಅವುಗಳ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಾಗಿ ನೀಡ್ತಕ್ಕಂಥ ಏನು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಇರ್ಬೋದು, ನಾವು ಅದನ್ನು ಎಷ್ಟು ಕೊಡ್ತೀವಿ ಅನ್ನೋ ಒಂದು ಮಹತ್ವ ಏನಿದೆ ಅದು ಬಹಳ ಅಧಿಕವಾಗಿರ್ತದೆ. ಸಾಮಾನ್ಯವಾಗಿ ನೀಡ್ತಕ್ಕಂಥ ಹಾಗೆ ನಾವು ಕೊಟ್ಟಿಗೆ ಗೊಬ್ಬರ 2ನೇ ಕಂತು ಈ ಒಂದು ಚಳಿಗಾಲದಲ್ಲಿ ನಾವು ನೀಡಬೇಕಾಗ್ತದೆ. ಸುಮಾರು 1.4 ಟನ್ 1 ಎಕರೆಗೆ ಈ ಅವಧಿಯಲ್ಲಿ ನೀಡಬೇಕಾಗ್ತದೆ. ಇವುಗಳ ಜೊತೆಯಲ್ಲಿ ನಾವು ಪ್ರತಿ ಕಟಾವಿಗೆ ರಾಸಾಯನಿಕ ಗೊಬ್ಬರವನ್ನು ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ನೀಡಲೇಬೇಕಾಗ್ತದೆ. ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ನೀಡುವಾಗ ಯಾವ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ ಒಂದೇ ಥರದ ಒಂದು ರಾಸಾಯನಿಕ ಗೊಬ್ಬರಗಳನ್ನು ತೋಟಕ್ಕೆ ನೀಡ್ತಕ್ಕಂಥದ್ದನ್ನು ಅನುಸರಿಸ್ತಾ ಬರ್ತಾ ಇದ್ದಾರೆ. ಇದು ಸಸ್ಯಗಳ ಒಂದು ಪೂರಕವಾದಂಥ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಏನು ಬೇಕಾಗ್ತದೆ ಅದನ್ನು ಒದಗಿಸ್ಲಿಕ್ಕೆ ಭಾಳ ವಿಫಲವಾಗ್ತದೆ. ಸೊ ಅದೇ ರೀತಿಯಲ್ಲಿ ಈ ಸಂಯುಕ್ತ ರಸಗೊಬ್ಬರಗಳು ಕಾಂಪ್ಲೆಕ್ಸ್ ಅಂತ ನಾವೇನು ಕರಿತೀವಿ ಅದರ ಬಳಕೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಆದಷ್ಟು ಪ್ರಮಾಣದಲ್ಲಿ ತಗ್ಗಿಸಬೇಕು. ಯಾಕಂದರೆ ಸಾಮಾನ್ಯವಾಗಿ ಈ ಸಂಯುಕ್ತ ರಸಗೊಬ್ಬರಗಳು ಏನಿದೆ ಇದು ದೀರ್ಘಾವಧಿ ಬೆಳೆಗಳಿಗೆ ಜಾಸ್ತಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಆದ್ದರಿಂದ ಸಾರ್ವಜನಿಕವು ಪ್ರಮುಖವಾಗಿರ್ತಕ್ಕಂಥ ನೇರ ಗೊಬ್ಬರಗಳ ಒಂದು ಮಿಶ್ರಣವನ್ನು ನಾವು ಇಪ್ಪನೇಳಿಗೆ ಕೊಟ್ಟರೆ ಬಹಳಷ್ಟು ಒಂದು ರೀತಿಯಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶ ಪಡೆಯಲು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ. ಅಂದರೆ ಈ ರೀತಿಯಾದಂಥ ನೇರ ಗೊಬ್ಬರದ ಒಂದು ಮಿಶ್ರಣದಲ್ಲಿ ಯಾವ್ಯಾವ ರಸಗೊಬ್ಬರಗಳನ್ನು ನಾವು ಉಪಯೋಗಿಸ್ಬೋದು ಅಂತೀರಿ? ಒಂದು ಎಕರೆಗೆ ಸುಮಾರು ಒಂದು ವರ್ಷಕ್ಕೆ ನಾವು 140 kg ಸಾರಜನಕ, 56 kg ರಂಜಕ, 56 kg ಪೊಟ್ಯಾಷನ್ನ ಒಂದು ಸರಿ ಸಮಾನದ ಮಿಶ್ರಣವನ್ನು ಮಾಡಿಕೊಂಡು ನಾವು ಕೊಡಬೇಕಾಗ್ತದೆ ಒಂದು ಎಕರೆ ಪ್ರದೇಶಕ್ಕೆ. ಅದನ್ನು ಪ್ರತಿ ಬೆಳೆಗೆ ನಾವು ವಿಂಗಡಿಸಿ ನೋಡಿದಾಗ ಸುಮಾರು 28 kg ಸಾರಜನಕ, 11.2 kg ರಂಜಕ, 11.2 kg ಪೊಟ್ಯಾಷು ಒಂದೊಂದು ಸರಿಗೆ ನಾವು ಕಟಾವಾದ 20-22 ದಿವಸದಲ್ಲಿ ನಾವು ಅದಕ್ಕೆ ಒದಗಿಸ್ಬೇಕಾಗ್ತದೆ. ಇವುಗಳನ್ನು ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಪ್ರಕಾರ 140 kg ಅಮೋನಿಯಂ ಸಲ್ಫೇಟ್, 70 kg ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಗೂ 20 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಇವುಗಳ ಮಿಶ್ರಣವನ್ನು, ಇವೆಲ್ಲ ನೇರ ಗೊಬ್ಬರಗಳು, ಇವುಗಳ ಮಿಶ್ರಣವನ್ನು ನಾವು ಕಟಾವಾಗ ಒಂದು 20-22 ದಿವಸದ ಅವಧಿಯಲ್ಲಿ ಸಸ್ಯಗಳಿಗೆ ಒದಗಿಸಿದ್ರೆ ಬಹಳ ಒಂದು ಅನುಕೂಲ ಆಗ್ತದೆ. ಇನ್ನೊಂದು ಪ್ರಮುಖವಾದಂತ ಅಂಶ ಅಂತಂದ್ರೆ ಈ ನೇರ ರಸಗೊಬ್ಬರಗಳು ಏನಿದಾವೆ ಇವು ವೇಗವಾಗಿ ನೀರಿನಲ್ಲಿ ಕರಗ್ತವೆ. ಇವುಗಳನ್ನು ಕೂಡ ನಾವು ವೆಂಚೂರಿಗಳ ಸಹಾಯದಿಂದ ಹನಿ ನೀರಾವರಿ ಮುಖ್ಯನನ್ನು ಕೂಡ ನಾವು ಪ್ರತಿಯೊಂದು ಸಸ್ಯಗಳಿಗೂ ಕೂಡ ನಾವು ಒದಗಿಸೋ ರೀತಿಯಲ್ಲಿ ನಾವು ಅದನ್ನ ಹನಿ ನೀರಾವರಿ ಮುಖೇನ ಒದಗಿಸಬಹುದಾಗಿರ್ತದೆ. ಸೊ ಇವುಗಳ ಲಾಭಾಂಶವನ್ನು ಕೂಡ ನಾವು ಹನಿ ನೀರಾವರಿ ಮುಖೇನ ನಾವು ಪಡ್ಕೊಳ್ಬಹುದು. ಆದ್ರಿಂದ ನೇರ ಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ ಬಹಳಷ್ಟು ನಮಗೆ ಇದರಿಂದ ಲಾಭದಾಯಕ ಆಗ್ತದೆ ಅಂತಕ್ಕಂಥದನ್ನ ನಾನು ಈ ಮೂಲಕ ಸ್ಪಷ್ಟಪಡಿಸ್ತೇನೆ. ಅಂದ್ರೆ ಈ ನೇರ ಗೊಬ್ಬರಗಳ ಬಳಕೆಯಿಂದ ಆಗುವಂತಹ ಪ್ರಯೋಜನ ಏನು ಅಂತೀರಿ? ಇವು ಈಗ ನಾನು ತಿಳಿಸ್ದಂಗೆ ಇದು ವೇಗವಾಗಿ ನೀರಿನಲ್ಲಿ ಮಿಶ್ರಣವಂತವೆ ನೇರ ಗೊಬ್ಬರಗಳು. ಹೌದು, ಇದರಿಂದ ಹನಿ ನೀರಾವರಿ ಮೂಲಕನ ನಾವು ಸಸ್ಯಗಳಿಗೆ ಒದಗಿಸ್ತಕ್ಕಂಥದ್ದು ಬಹಳ ಸುಲಭ. ನೇರ ಗೊಬ್ಬರಗಳಲ್ಲಿ ನಿಮಗೆ ಬೇಕಾದಂತ ಪೋಷಕಾಂಶಗಳನ್ನ ಇಂತಿಷ್ಟೇ ಪ್ರಮಾಣದಲ್ಲಿ ನಿಖರವಾಗಿ ನಾವು ಪ್ರಮಾಣದಲ್ಲಿ ಬಳಕೆ ಮಾಡಬಹುದಾಗಿರ್ತದೆ. ಇವುಗಳ ಜೊತೆಯಲ್ಲಿ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಅಲ್ಪ ಪ್ರಮಾಣದ ಲಘು ಪೋಷಕಾಂಶಗಳು ಕೂಡ ನಮ್ಮ ಸಸ್ಯಗಳಿಗೆ ಲಭ್ಯವಾಗ್ತವೆ. ಉದಾಹರಣೆಗೆ ಅಮೋನಿಯಂ ಸಲ್ಫೇಟ್ನಲ್ಲಿ ನಮಗೆ 24% ಸಾರಜನಕ ಇರ್ತದೆ, ಅದರ ಜೊತೆಗೆ 24% ಗಂಧಕವು ಕೂಡ ಇರ್ತದೆ. ಒಂದೊಮ್ಮೆ ಮ್ಯೂರೇಟ್ ಆಫ್ ಪೊಟ್ಯಾಶ್ 50% ಪೊಟ್ಯಾಶ್ ಇರ್ತದೆ ಅದರಲ್ಲಿ, ಅದರ ಬದಲಿಗೆ ನಾವು ಸಲ್ಫೇಟ್ ಆಫ್ ಪೊಟ್ಯಾಶ್ ಏನಾದರೂ ಬಳಸಿದ್ರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಲ್ಲಿ 41% ಪೊಟ್ಯಾಶ್ ಅಂಶ ಇರ್ತದೆ, ಜೊತೆಗೆ 18% ಗಂಧಕದ ಅಂಶ ಕೂಡ ಸಿಗ್ತದೆ. ಆದ್ದರಿಂದ ನೇರ ಗೊಬ್ಬರಗಳನ್ನು ಬಳಸಿದ್ರೆ ಅಲ್ಪಾವಧಿಯಲ್ಲಿ ಇದನ್ನ ಬಳಸೋದಕ್ಕೆ ಬಹಳ ಶಿಫಾರಸು ಮಾಡ್ತಾರೆ. ಆದ್ದರಿಂದ ಅಲ್ಪಾವಧಿ ಬೆಳೆಗಳಲ್ಲಿ ನಮ್ಮ ಒಂದು ಕಟಾವಿಂದ ಇನ್ನೊಂದು ಕಟಾವಿಗೆ ಇರ್ತಕ್ಕಂಥ ಅವಧಿ ಕೇವಲ 70-75 ದಿವಸ ಆಗಿರೋದ್ರಿಂದ ಸೊ ಈ ಒಂದು ಅವಧಿಯನ್ನು ನಾವು ಅಲ್ಪಾವಧಿ ಅಂತ ಪರಿಗಣಿಸಿ ಸೊ ಇದನ್ನು ನಾವು ಇಲ್ಲಿ ಬಳಸಿದ್ರೆ ಬಹಳ ಉತ್ತಮ ಎನ್ನುವುದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಹಿಪ್ನೇಳೆ ಸಸ್ಯವರ್ಧನೆಗೆ ಏನು ಮಾಡಬೇಕಾಗತ್ತೆ ಅಂತಿದೆ? ಚಳಿಗಾಲದಲ್ಲಿ ಈ ಕಾಂಡದಲ್ಲಿರ್ತಕ್ಕಂಥ ಪ್ರಮುಖ ರಾಸಾಯನಿಕಗಳು ಏನಿರ್ತವೆ ಇವುಗಳ ಚಲನವಲನ ಗತಿ ಏನಿರ್ತದೆ ಅಂದರೆ ಈ ಹಾರ್ಮೋನ್ ಆಗಿರ್ಬೋದು, ಆಕ್ಸಿನ್ಗಳಾಗಿರ್ಬೋದು, ಇವು ಬಹಳ ಕುಂಠಿತವಾಗಿರ್ತದೆ ಇವುಗಳ ಚಲನೆ. ಸೊ ಇದರಿಂದ ಸಸ್ಯಗಳ ಸಂವರ್ಧಕಗಳು ಅಂತ ಏನು ಬರ್ತದೆ ಅವುಗಳನ್ನು ನಾವು ಬಳಕೆ ಮಾಡಿದರೆ ಬಹಳ ಹೆಚ್ಚು ಅರ್ಥಪೂರ್ಣವಾಗಿರ್ತದೆ, ಬಹಳ ಹೆಚ್ಚು ಅತ್ಯವಶ್ಯವಾಗಿರ್ತದೆ. ಸೊ ಇವುಗಳ ಉಪಯೋಗಕ್ಕಾಗಿ ಲಭ್ಯ ಇರತಕ್ಕಂಥ ಸಸ್ಯ ಸಂವರ್ಧಕಗಳಾದ ಈ ಚಾಲ್ತಿ ಏನಿದೆ ವಿಪುಲ್ ಆಗಿರ್ಬೋದು, ಸೆರಿ ಬೂಸ್ಟ್ ಆಗಿರ್ಬೋದು, ಅದೇ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಪೋಷಣ್ ಅಂತಕ್ಕಂಥದ್ದಾಗಿರ್ಬೋದು, ಇವುಗಳ ಮೇಲೆ ಒಂದು ನಿಗದಿತ ಒಂದು ನೋಂದಾಯಿಸಿರ್ತಾರೆ ಇಷ್ಟೇ ಪ್ರಮಾಣದಲ್ಲಿ ನೀವು ಬಳಕೆ ಮಾಡಿ ಅಂತಕ್ಕಂಥದನ್ನ. ಸೊ ಅವುಗಳನ್ನ ನೋಡ್ಕೊಂಡು ತಾವು ಇಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಹೋದ್ರೆ ಇವುಗಳಲ್ಲಿ ಹೆಚ್ಚಿಗೆ ಒಂದು ಲಾಭನ ನೀವು ಕಂಡ್ಕೋಬಹುದು, ಯಾವುದೇ ರೀತಿಯಾದಂಥ ಕುಂಠಿತತೆ ಆಗೋದಿಲ್ಲ. ಸೊ ಇದರಿಂದ ನಿಮಗೆ ಒಳ್ಳೆ ಒಂದು ಫಲಿತಾಂಶ ಸಿಗೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ ಅಂತ ಸಂಶಯ ಇಲ್ಲ ಅಂತಕ್ಕಂಥದನ್ನ ಈ ಮೂಲಕ ಹೇಳ್ಬೋದಾಗಿರ್ತದೆ. ಇನ್ನು ಯಾವುದೇ ಕಾಲದಲ್ಲಿ ನಾವು ಬೇಸಾಯವನ್ನು ಕೈಗೊಂಡರೂ ಕೂಡ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾಗುತ್ತೆ. ಹೌದು, ಈ ಚಳಿಗಾಲದಲ್ಲಿ ಹಿಪ್ನೇಳಿನಲ್ಲಿ ನಾವು ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿ ಕೈಗೊಳ್ಳಬೇಕಾಗತ್ತೆ ಅಂತ? ಈಗ ನಾನು ಮೊದಲಿಗೆ ತಿಳಿಸಿದಾಗೆ ಈ ಅಂತರ, ಈ ಸಸ್ಯಗಳ ನಡುವೆ ಇರತಕ್ಕಂತ ಅಂತರ, ಅದರಲ್ಲೂ ಏನಾದರೂ ಕಡಿಮೆ ಏನಾದರೂ ಅಂತರ ಇದ್ರೆ ಸಸ್ಯಗಳಲ್ಲಿ ಹೆಚ್ಚಿಗೆ ರೀತಿಯಾಗಿ ಶಿಲೀಂಧ್ರಗಳ ಒಂದು ಹಾವಳಿಯನ್ನ ನಾವು ಕಾಣ್ತೇವೆ. ಶಿಲೀಂಧ್ರಗಳ ಹಾವಳಿ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಈ ಬೂದು ರೋಗ ಇರ್ಬೋದು, ಎಲೆ ಚುಕ್ಕೆ ರೋಗ ಇರ್ಬೋದು, ತುಕ್ಕು ರೋಗ ಇರ್ಬೋದು, ಇಲ್ಲ ಕಾಂಡದ ಕ್ಯಾಂಕರ್ ಇರ್ಬೋದು, ಇವುಗಳು ಹೆಚ್ಚಿಗೆ ಒಂದು ಬಾಧೆಯನ್ನ ಈ ಸಸ್ಯಗಳಿಗೆ ಕೊಡ್ತಾ ಬರ್ತಾ ಇರ್ತದೆ. ಸೊ ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಈ ಶಿಲೀಂಧ್ರಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಈ ಶಿಲೀಂಧ್ರಗಳನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ನೋಡಿದಾಗ, ಸೊ ಅವುಗಳ ತೀವ್ರತೆ ಮೇಲೆ ಹೋಗ್ತದೆ. ತೀವ್ರತೆ ಜಾಸ್ತಿ ಇದ್ದ ಪಕ್ಷದಲ್ಲಿ ಸೊ ನಾವೇನು ಮಾಡಬೇಕು, ಇದು ಶಿಲೀಂಧ್ರನಾಶಕಗಳು, ನಾವು ಹಲವಾರು ಶಿಲೀಂಧ್ರನಾಶಕಗಳಿದ್ರೂ ಕೂಡ ನಾವು ಇಲ್ಲಿ ಉಪಯೋಗಿಸ್ತಕ್ಕಂಥದ್ದು ಒಂದು ತಲಹಂತದ ಒಂದು ಶಿಲೀಂಧ್ರನಾಶಕ ಕಾರ್ಬೆಂಡೆನ್ಸಿಮ್. ಯಾಕಂದರೆ ಇದಕ್ಕಿಂತ ಮುಂದುವರೆದು ಭಾಳಷ್ಟು ಶಿಲೀಂಧ್ರನಾಶಕಗಳು ಬಂದಿದ್ದಾವೆ, ಆದರೆ ಅವುಗಳ ಒಂದು ವಿಷಕಾರಿಕಾಂಶ ಹೆಚ್ಚಿನ ಮಟ್ಟದಲ್ಲಿರೋದ್ರಿಂದ ಮತ್ತು ಅವುಗಳೆಲ್ಲ ವಿಷಕಾರಿಕಾಂಶ ಬಹಳಷ್ಟು ದಿನ ಸಸ್ಯಗಳಲ್ಲಿ ಉಳ್ಕೊಳ್ಳೋದ್ರಿಂದ ನಾವು ಅವುಗಳನ್ನು ಹೆಚ್ಚಿಗೆ ಉಪಯೋಗಿಸೋದು ಬಹಳ ಕಷ್ಟ ಸಾಧ್ಯ. ಸೊ ಆದ್ರಿಂದ ನಾವು ತಳಹಂತದ ಶಿಲೀಂಧ್ರನಾಶಕಗಳಾದ ಕಾರ್ಬೆಂಡೆನ್ಜಿಮ್ ಅನ್ನೇ ಉಪಯೋಗಿಸಬೇಕಾಗ್ತದೆ. ಸೊ ಇದರಲ್ಲಿ ನಾವು 0.2% ಸೊ ಇದನ್ನ ಕಾರ್ಬೆಂಡೆನ್ಜಿಮ್ ಎಂತದನ್ನ ನಾವು ಬಳಕೆ ಮಾಡಿದಾಗ, ಸೊ ಇವುಗಳನ್ನು ನಾವು ಸಿಂಪಡಣೆ ಮಾಡಿದ ಒಂದು 15-20 ದಿವಸಗಳವರೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಇದರ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ನೀವು ನೀಡ್ಕೂಡ್ದು. ಯಾಕಂದ್ರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಿವು, ಸೊ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಾಗಿರೋದ್ರಿಂದ ಇವುಗಳ ವಿಷಕಾರಿಕ ಅಂಶ ಆ ಎಲೆಗಳಲ್ಲೇ ತಟಸ್ಥವಾಗಿ ಉಳ್ಕೊಳ್ಳೋದ್ರಿಂದ ಸೊ ಅವುಗಳು ಕಡಿಮೆ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ಸೊಪ್ಪನ್ನು ನಾವು ಹುಳುಗಳಿಗೆ ಬಳಸುವಂತಿಲ್ಲ. ಸೊ ಯಾಕಂದ್ರೆ ಇವುಗಳು ಏನಾದರೂ ನಾವು ಒಂದೊಮ್ಮೆ ನೀಡಿದರೆ ಅದರಲ್ಲಿರ್ತಕ್ಕಂಥ ವಿಷದ ಪ್ರಮಾಣ ಏನಿದೆ ಅದು ಹುಳುಗಳಿಗೆ ಮಾರಕವಾಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಆದ್ದರಿಂದ ಈ ಒಂದು ಏನು ಶಿಲೀಂಧ್ರನಾಶಕಗಳಿದ್ದಾವೆ ಇವುಗಳನ್ನು ಬಳಸಬೇಕಾದ್ರೆ ಜಾಸ್ತಿ ಇದ್ದ ಪ್ರಮಾಣದಲ್ಲಿ 0.2%, ಒಂದೊಮ್ಮೆ ತೀವ್ರತೆ ಕಡಿಮೆ ಇತ್ತು ಅಂದರೆ 0.1% ನೀವು ಈ ಕಾರ್ಬೆಂಡೆನ್ಜಿಮ್ ಅನ್ನು ಬಳಕೆ ಮಾಡಬಹುದು. 0.2% ಬಳಸಿದ್ರೆ 15-20 ದಿವಸ ನಿಮಗೆ ಆ ಒಂದು ದಿವಸದಲ್ಲಿ ಯಾವುದೇ ರೀತಿಯ ಸೊಪ್ಪನ್ನು ಕೊಡಬಾರ್ದು. ಸೊ ಇನ್ನೊಂದು ಒಂದು 0.1% ಬಳಸಿದ್ರೆ 10-15 ಅವಧಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ಆ ಸೊಪ್ಪನ್ನ ನೀವು ಹುಳುಗಳಿಗೆ ನೀಡುವಂತಿಲ್ಲ ಅಂತಕ್ಕಂಥದನ್ನ ಈ ಮೂಲಕ ಸ್ಪಷ್ಟಪಡಿಸಬಹುದು. ಅಂದ್ರೆ ಸುರಕ್ಷಿತ ಅವಧಿಯ ಒಂದು ಅಂಶವನ್ನ ಇಲ್ಲಿ ರೈತ ಬಾಂಧವರು ಗಮನದಲ್ಲಿಟ್ಕೊಂಡು ಹುಳು ಸಾಕಾಣಿಕೆಯನ್ನು ಮಾಡ್ಕೋಬೇಕಾಗ ಖಂಡಿತವಾಗ್ಲು. ಇನ್ನು ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ತಾವು ಏನು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಚಳಿಗಾಲದಲ್ಲಿ ಸೊಪ್ಪಿನ ಒಂದು ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಒಂದು ಭೀತಿ ಏನಿದೆ ಅದು ಪ್ರತಿಯೊಬ್ಬ ರೇಷ್ಮೆ ಕೃಷಿಕನಿಗೂ ಇರ್ತದೆ. ಸೊ ಆದ್ದರಿಂದ ನಾವು ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೊಂಡು ಏನು ನಾವೇನು ಇದುವರೆಗೂ ಚರ್ಚೆ ಮಾಡಿದ್ವಲ್ಲ ಆ ಒಂದು ತಂತ್ರಜ್ಞಾನಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಯಾವುದೇ ಆತಂಕ ಪಡ್ತಕ್ಕಂಥ ಅಗತ್ಯ ರೈತ ಬಾಂಧವರಿಗೆ ಇರೋದಿಲ್ಲ. ಸೊ ತೇವಾಂಶ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಭೂಮಿಯಲ್ಲಿ ಅಧಿಕವಾಗಿ ಇರದೇ ರೀತಿಯಲ್ಲಿ ಸೊ ನೋಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಸೊ ಅದು ಹೊರತುಪಡಿಸಿ ನಾವು ಸಸ್ಯ ಸಂವರ್ಧಕಗಳಾಗಲಿ, ರಾಸಾಯನಿಕ ಗೊಬ್ಬರಗಳಾಗಲಿ, ಸಸಾರ ಗೊಬ್ಬರಗಳ ಮುಖೇನ ಶಿಲೀಂಧ್ರನಾಶಕಗಳ ಬಳಕೆ ಆಗಲಿ, ಸೊ ನಿಯಮಿತವಾಗಿ ನಾವೇನು ಸೂಚಿಸ್ತಕ್ಕಂಥ ಪ್ರಮಾಣದಲ್ಲಿ ಬಳಸಿದರೆ ಖಂಡಿತವಾಗೂ ಉತ್ತಮ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಎಕರೆ ನಾವು ಸೊಪ್ಪಿಗೆ ಸುಮಾರು ಏನಿಲ್ಲ ಅಂದರೂ ಒಂದು 300 ಮೊಟ್ಟೆ ರೇಷ್ಮೆ ಹುಳನ್ನು ಸಾಕಲಿಕ್ಕೆ ಸಹಕಾರಿಯಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕಂಠಾಘೋಷವಾಗಿ ನಾವು ಹೇಳ್ಬೋದು. ಇವು ಅಂದರೆ ಮುಖ್ಯವಾಗಿ ಚಳಿಗಾಲದಲ್ಲಿ ಈ ಸೊಪ್ಪಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು, ಆದರೂ ಕೂಡ ತಾವು ಈ ಸುಧಾರಿತ ಕ್ರಮಗಳೇನು ತಿಳಿಸಿದರೆ ಅವುಗಳನ್ನು ಅನುಸರಿಸೋದ್ರಿಂದ ನಾವು ಇಳುವರಿ ಮಟ್ಟವನ್ನು ಕಾಪಾಡ್ಕೋಬಹುದು, ಜೊತೆಗೆ ಗುಣಮಟ್ಟವನ್ನು ಕೂಡ ಕಾಪಾಡ್ಕೋಬಹುದು. ಯಾಕೆಂದರೆ ಗುಣಮಟ್ಟ ಈ ಒಂದು ರೇಷ್ಮೆ ಹುಳುಗಳ ಸಾಕಾಣಿಕೆಯಲ್ಲಿ ಬಹಳ ಮುಖ್ಯ. ಹಿಪ್ಪನಹಳ್ಳಿ ಗುಣಮಟ್ಟ, ಅದರಿಂದಲೇ ನಾವು ಒಳ್ಳೆಯ ಉತ್ತಮ ಗೂಡಿನ ಇಳುವರಿಯನ್ನು ಪಡಿಬಹುದು. ಆದ್ದರಿಂದ ನಮ್ಮ ರೈತ ಬಾಂಧವರು ಈ ಎಲ್ಲ ಅಂಶಗಳನ್ನು ಪಾಲಿಸಬೇಕಾಗುತ್ತೆ. ಖಂಡಿತ. ರೈತ ಬಾಂಧವರೇ, ತಮಗೆ ಈ ಚಳಿಗಾಲದಲ್ಲಿ ಹಿಪ್ಪನಹಳ್ಳಿ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KG ಭಾನುಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-866-842. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 944-866-842. ತುಂಬ ಸಂತೋಷ ಡಾಕ್ಟರ್ ಭಾನುಪ್ರಕಾಶ್ ಅವರೇ, ತಾವು ಇದುವರೆಗೂ ಈ ಹಿಪ್ಪನೇರಳೆಯನ್ನು ಚಳಿಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಬಹಳಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಳಿಗಾಲದಲ್ಲಿ ಹಿಪ್ಪು ನೇರಳೆ ತೋಟ ನಿರ್ವಹಣೆ. ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಜಿ ಭಾನುಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ಪಿಎಂ ಜಗದೀಶ್. ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರುಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ರಂಗದಲ್ಲಿ ಈಗ ಕೃಷಿ ಮಾಹಿತಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಾರ್ಷಿಕ ಕೃಷಿ ಮೇಳ ನವೆಂಬರ್ ತಿಂಗಳ 3ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಡೆಯುತ್ತೆ. ಮುಖ್ಯವಾಗಿ ಈ ಕೃಷಿ ಮೇಳದಲ್ಲಿ ಹಲವಾರು ನೂತನ ತಳಿಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. 9 ಹೊಸ ತಳಿಗಳು, ವಿಶೇಷವಾಗಿ ಭತ್ತದ ಬೆಳೆನಲ್ಲಿ, ಮುಸ್ಕಿಂಜೋಳದಲ್ಲಿ, ಕೊರಲೆನಲ್ಲಿ, ಅವರೆ ಬೆಳೆನಲ್ಲಿ, ಎಳ್ಳು, ಹುಚ್ಚೆಳ್ಳು, ಹೈಬ್ರಿಡ್ ಹರಳು ಮತ್ತು ಮೇವಿನ ಜೋಳದ ತಳಿಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಕೃಷಿ ಸಾಧಕರಿಗೆ ಬಹುಮಾನಗಳನ್ನು ನೀಡಿ, ಪ್ರಶಸ್ತಿಗಳನ್ನು ನೀಡಿ ಅವರನ್ನು ಪುರಸ್ಕರಿಸಲಾಗ್ತಾ ಇದೆ. ಮುಖ್ಯವಾಗಿ ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳಬಹುದು. ಮತ್ತು ಯಾರ್ಯಾರಿಗೆ ಸಾಧ್ಯವಾಗಲಿಲ್ಲ ಅವರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಮುಖ್ಯವಾಗಿ ಈ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆಗಳು ಈ ಕೃಷಿ ಮೇಳದ ಮುಖ್ಯ ವೈಶಿಷ್ಟ್ಯಗಳಾಗಿರ್ತವೆ. ಅದರಲ್ಲಿ ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದಂಥ ಬೆಳೆ ಪದ್ಧತಿಗಳು, ನೂತನವಾಗಿ ಬಿಡುಗಡೆಯಾದಂಥ ವಿವಿಧ ಬೆಳೆ ತಳಿಗಳ ಪ್ರಾತ್ಯಕ್ಷಿಕೆ, ತೋಟಗಾರಿಕಾ ಬೆಳೆಗಳ ಮತ್ತು ನಿಖರ ಕೃಷಿಯ ಪ್ರಾತ್ಯಕ್ಷಿಕೆ, ಸಮಗ್ರ ಬೇಸಾಯ ಪದ್ಧತಿಯ ಪ್ರಾತ್ಯಕ್ಷಿಕೆ, ಸಿರಿಧಾನ್ಯಗಳು ಮತ್ತು ಅದರ ಮಹತ್ವದ ಬಗ್ಗೆ ಮಾಹಿತಿ, ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಬಗ್ಗೆ ಮಾಹಿತಿ, ಜಲಾನಯನ ನಿರ್ವಹಣೆ ಬಗ್ಗೆ ಪ್ರಾತ್ಯಕ್ಷಿಕೆ, ಸಾವಯವ ಕೃಷಿ ಪದ್ಧತಿಗಳನ್ನು ನೇರವಾಗಿ ನೋಡಬಹುದು, ಸಮಗ್ರ ಪೋಷಕಾಂಶಗಳು, ಸಮಗ್ರ ರೋಗ ನಿರ್ವಹಣೆ, ಸಮಗ್ರ ಕೀಟಪೀಡೆ ನಿರ್ವಹಣೆ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ಪ್ರಾತ್ಯಕ್ಷಿಕೆ ಕೂಡ ಇರುತ್ತೆ. ಇನ್ನು ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಈ ಬೆಳೆ ಸ್ಪಂದನೆ ಪ್ರಾತ್ಯಕ್ಷಿಕೆ ಇರುತ್ತೆ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳ ಪ್ರಾತ್ಯಕ್ಷಿಕೆ ಇರುತ್ತೆ. ಮಳೆ ನೀರಿನ ಕೊಯ್ಲು ಮತ್ತು ಮೇಲ್ಛಾವಣಿ ನೀರಿನ ಕೊಯ್ಲಿನ ಪ್ರಾತ್ಯಕ್ಷಿಕೆ ಇರುತ್ತೆ. ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಇರುತ್ತೆ. ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಬಿತ್ತನೆ ಬೀಜಗಳ ಪರೀಕ್ಷೆ ಮತ್ತು ಶೇಖರಣೆ, ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿ ಮತ್ತು ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟ ಪ್ರಾತ್ಯಕ್ಷಿಕೆಗಳು, ಹಾಗೆಯೇ ಈ ಪ್ರಾಣಿಗಳ ಒಂದು ಪ್ರದರ್ಶನ ಕೂಡ ಇರುತ್ತೆ. ಮಾರುಕಟ್ಟೆ ನೈಪುಣ್ಯತೆ ಮಾಹಿತಿ, ಹವಾಮಾನ ಚತುರ ಕೃಷಿ, ಕೃಷಿಯಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನ, ಜೈವಿಕ ಮತ್ತು ನವೀಕರಿಸಲ್ಪಡುವ ಇಂಧನ, ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ಹಾಗೆಯೇ ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿ, ಮತ್ತು ಈ ಮಣ್ಣು ರಹಿತ ಕೃಷಿ ಬಗ್ಗೆ ರೈತ ಬಾಂಧವರು ಮುಖ್ಯವಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಇನ್ನು ರೈತ ಬಾಂಧವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಮಹಾದ್ವಾರದಿಂದ ಕೃಷಿ ಮೇಳದ ಸಭಾಂಗಣಕ್ಕೆ ತಲುಪೋದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ. ಈ ಒಂದು ಕೃಷಿ ಮೇಳಕ್ಕೆ ಪ್ರವೇಶ ಉಚಿತವಾಗಿರುತ್ತೆ. ಮುಖ್ಯವಾಗಿ ಭತ್ತದಲ್ಲಿ KMP 225 ತಳಿ, ಹಾಗೆ ಭತ್ತದಲ್ಲೇ RNR 150.48 ತಳಿ, ಮುಸ್ಕಿಂಜೋಳದಲ್ಲಿ MAH 14-138, ಕೊರಲೆಯಲ್ಲಿ GPUBT 2, ಅವರೆನಲ್ಲಿ HA 5, ಎಳ್ಳಿನಲ್ಲಿ GKVKS 1, ಹುಚ್ಚೆಳ್ಳಿನಲ್ಲಿ KBN 2, ಹರಳಿನಲ್ಲಿ ಸಂಕರಣ ತಳಿಯಾದಂಥ ICH 66 ಮತ್ತು ಮೇವಿನ ಜೋಳದಲ್ಲಿ CNFS 1 ಎನ್ನುವಂಥ ತಳಿಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಒಟ್ಟು 9 ಹೊಸ ಬೆಳೆ ತಳಿಗಳು ಮತ್ತು 38 ತಂತ್ರಜ್ಞಾನಗಳ ಬಿಡುಗಡೆ ಕೂಡ ಈ ಕೃಷಿ ಮೇಳದ ವಿಶೇಷ ವೈಶಿಷ್ಟ್ಯವಾಗಿರುತ್ತೆ. ಈ ಕೃಷಿ ಮೇಳದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಳಿಗೆಗಳು, ಕೃಷಿಗೆ ಸಂಬಂಧಿಸಿದಂಥ ವಿವಿಧ ವಿಶ್ವವಿದ್ಯಾನಿಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳು, ಹಾಗೆಯೇ ವಿವಿಧ ಅಭಿವೃದ್ಧಿ ಇಲಾಖೆಗಳ ಮಳಿಗೆಗಳು, ಕೃಷಿ ಪರಿಕರಗಳ ಮಳಿಗೆಗಳು, ಕೃಷಿ ಇಂಜಿನಿಯರಿಂಗ್ ಮತ್ತು ಪಶುಸಂಗೋಪನೆ, ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯದ ನೂತನ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುತ್ತೆ. ಮುಖ್ಯವಾಗಿ ರೈತರು ಕೃಷಿ ಸಮಸ್ಯೆಗಳಿಗೆ ತಜ್ಞರಿಂದ ವೈಜ್ಞಾನಿಕ ಸಲಹೆಯನ್ನು ಪಡ್ಕೋಬಹುದು. ತಜ್ಞ ವಿಜ್ಞಾನಿಗಳ ತಂಡದಿಂದ ಕೃಷಿ ಸಂಬಂಧಿ ಪ್ರಶ್ನೆಗಳಿಗೆ ಭೌತಿಕವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ನೇರ ಪರಿಹಾರವನ್ನು ಪಡ್ಕೋಬಹುದು. ಪ್ರಾತ್ಯಕ್ಷಿಕ ತಾಕುಗಳಿರ್ತವೆ, ಮಳಿಗೆಗಳಿರ್ತವೆ. ಹಾಗೆಯೇ ಈ ಕೃಷಿ ಮೇಳದ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಣೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕೃಷಿ ಮೇಳಕ್ಕೆ ಪ್ರವೇಶ ಉಚಿತವಾಗಿರುತ್ತೆ. ರೈತ ಬಾಂಧವರು ಇದರ ಪ್ರಯೋಜನವನ್ನು ಪಡ್ಕೋಬಹುದು. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇಲ್ಲಿ ಇದೇ ಡಿಸೆಂಬರ್ 23-25 ಸಾವಯವ ಕೃಷಿಗಾಗಿ ತೋಟಗಾರಿಕೆ ಎಂಬ ಧ್ಯೇಯದೊಂದಿಗೆ ತೋಟಗಾರಿಕಾ ಮೇಳವನ್ನು ವಿಶ್ವವಿದ್ಯಾಲಯದ ಬಾಗಲಕೋಟೆಯ ಮುಖ್ಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕಾ ಮೇಳದಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವ್ಯಾಪ್ತಿಯಲ್ಲಿ ಬರುವಂಥ ರಾಜ್ಯದ 23 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೆ ತೋಟಗಾರಿಕಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಒಬ್ಬ ರೈತರಿಗೆ ಶ್ರೇಷ್ಠ ತೋಟಗಾರಿಕಾ ರೈತ ಅಥವಾ ಶ್ರೇಷ್ಠ ತೋಟಗಾರಿಕಾ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಸೂಕ್ತ ಬಹುಮಾನದೊಂದಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಬಯಸುವಂಥ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ಮತ್ತು ರೈತ ಮಹಿಳೆಯರು ಅರ್ಜಿ ನಮೂನೆಗಳನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣ GKVK ಅಂಚೆ ಬೆಂಗಳೂರು, ಅಥವಾ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uhsbagalkot.karnataka.gov.in ಮೂಲಕ ಪಡಿಬಹುದು. ಭರ್ತಿ ಮಾಡಿದಂಥ ಅರ್ಜಿಗಳನ್ನು ನವೆಂಬರ್ ತಿಂಗಳ 10 ಸಂಜೆ 5 ಒಳಗಾಗಿ ಡೀನ್ ಕಚೇರಿ, ತೋಟಗಾರಿಕೆ ಮಹಾವಿದ್ಯಾಲಯ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣ, ದೊಡ್ಡ ಬೆಟ್ಟಹಳ್ಳಿ ಸಮೀಪ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂಚೆ ಅಂದರೆ GKVK ಪೋಸ್ಟ್ ಬೆಂಗಳೂರು 560-065 ಸಲ್ಲಿಸಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದಂಥ ದೂರವಾಣಿ ಸಂಖ್ಯೆ 9900852242. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9900852242. ಶುಲ್ಕರಹಿತ ಉದ್ಯಾನ ಸಹಾಯವಾಣಿಯನ್ನು ಕೂಡ ಸಂಪರ್ಕಿಸಬಹುದು. ಆ ಸಂಖ್ಯೆ ಹೀಗೆ 900-425-7910. ಉಚಿತ ಉದ್ಯಾನ ಸಹಾಯವಾಣಿಯ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 1800-425-7910. ಕೇಂದ್ರ ಸರ್ಕಾರ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡಿದೆ. ಈ ಬೆಂಬಲ ಬೆಲೆಗಳು ಈ ಹಿಂಗಾರು ಬೆಳೆಗಳಿಗೆ ಮುಂದಿನ ಸಾಲಿನ ಒಂದು ಮಾರಾಟ ಕಾಲದಲ್ಲಿ ಅನುಕೂಲವಾಗ್ತವೆ. ಅಂದರೆ 2023-24 ಸಾಲಿನ ಒಂದು ಮಾರಾಟ ಸಂದರ್ಭದಲ್ಲಿ ರೈತರು ಇದರ ಪ್ರಯೋಜನವನ್ನು ಪಡ್ಕೋಬಹುದು. ಮುಖ್ಯವಾಗಿ ಗೋಧಿಗೆ 2,125 ರೂಪಾಯಿಯನ್ನು ಪ್ರತಿ ಕ್ವಿಂಟಾಲ್ಗೆ ಘೋಷಣೆ ಮಾಡಲಾಗಿದೆ. ಕಳೆದ ಒಂದು ಬೆಂಬಲ ಬೆಲೆಗೆ ಹೋಲಿಸಿದರೆ ಇದು ಸುಮಾರು 110 ರೂಪಾಯಿನಷ್ಟು ಹೆಚ್ಚಾಗಿರುತ್ತೆ. ಅಂದರೆ ಈ ಒಂದು ಕ್ವಿಂಟಾಲ್ನಷ್ಟು ಗೋಧಿಯನ್ನು ಉತ್ಪಾದನೆ ಮಾಡೋದಕ್ಕೆ 1,065 ರೂಪಾಯಿ ವೆಚ್ಚ ತಗಲುತ್ತೆ. ಅಂದರೆ ಈ ಬೆಂಬಲ ಬೆಲೆ 100% ಹೆಚ್ಚಾಗಿರುತ್ತೆ ಈ ಉತ್ಪಾದನಾ ವೆಚ್ಚಕ್ಕೆ ಹೋಲಿಸಿದರೆ. ಇನ್ನು ಬಾರ್ಲಿಗೆ 1,735 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಕಳೆದ ಸಾಲಿಗೆ ಹೋಲಿಸಿದರೆ ಇದು 100 ರೂಪಾಯಿ ಹೆಚ್ಚಾಗಿರುತ್ತೆ. ಈ ಬಾರ್ಲಿ ಒಂದು ಕ್ವಿಂಟಾಲ್ ಉತ್ಪಾದನೆಗೆ 1,082 ರೂಪಾಯಿ ವೆಚ್ಚ ತಗಲುತ್ತೆ. ಅಂದರೆ ಸುಮಾರು 60% ಹೆಚ್ಚಿನ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಈ ಬಾರ್ಲಿ ಬೆಳೆಗೆ ನಿಗದಿ ಮಾಡಿದೆ. ಇನ್ನು ಕಡಲೆ ಬೆಳೆಗೆ 5,335 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಕಳೆದ ಸಾಲಿಗೆ ಹೋಲಿಸಿದರೆ ಇದು 105 ರೂಪಾಯಿನಷ್ಟು ಹೆಚ್ಚಾಗಿರುತ್ತೆ. ಒಂದು ಕ್ವಿಂಟಾಲ್ನಷ್ಟು ಕಡಲೆಯನ್ನು ಉತ್ಪಾದನೆ ಮಾಡೋದಕ್ಕೆ 3,206 ರೂಪಾಯಿ ವೆಚ್ಚ ತಗಲುತ್ತೆ. ಅಂದರೆ ಈಗ ಘೋಷಣೆ ಮಾಡಿರುವಂಥ ಬೆಂಬಲ ಬೆಲೆ ಆ ಸಾಗುವಳಿ ವೆಚ್ಚಕ್ಕೆ ಹೋಲಿಸಿದರೆ 66% ಹೆಚ್ಚಾಗಿದೆ. ಇನ್ನು ಲೆಂಟಿಲ್ ಅಥವಾ ಮಸೂರ್ ಬೆಳೆಗೆ 6,000 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಇದು ಸುಮಾರು 500 ರೂಪಾಯಿನಷ್ಟು ಕಳೆದ ಸಾಲಿನ ಒಂದು ಬೆಂಬಲ ಬೆಲೆಗಿಂತ ಹೆಚ್ಚಾಗಿರುತ್ತೆ. ಒಂದು ಕ್ವಿಂಟಾಲ್ನಷ್ಟು ಈ ಲೆಂಟಿಲ್ ಅಥವಾ ಈ ಮಸೂರನ್ನು ಉತ್ಪಾದನೆ ಮಾಡೋದಕ್ಕೆ 3,239 ರೂಪಾಯಿ ವೆಚ್ಚ ತಗಲುತ್ತೆ. ಅಂದರೆ ಈ ಬೆಂಬಲ ಬೆಲೆ ವೆಚ್ಚಕ್ಕೆ ಹೋಲಿಸಿದರೆ 85%